ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಮಯ ಇದೀಗ 5:30:20. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಭತ್ತದ ತಳಿಗಳು ಮತ್ತು ಬೇಸಾಯ ಕುರಿತಾಗಿ ಬೇಸಾಯ ತಜ್ಞರಾದ ಡಾಕ್ಟರ್ ಬಿಕೆ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಬೀಡು ಪಾಕೋ ಬಾರುಮಾ ಸಹಜ ಪತ್ಥರ್ ಬಿದ್ದಿ ಝರ್ನೆ ಕಾ ಪಾನಿ ಭೀ ಬಂದ್ ಲ್ಯಾಂಡ್ ಸ್ಲೈಡ್ ಹೋನೆ ಕೆ ಲಕ್ಷಣ ಅರೆ ಸಬ್ ಲೋಗ್ ಇಕಟ್ಟೆ ಹೋ ಕ್ಯಾ ಖಬರ್ ಹೈ ಡಾಗ್ ಬಾಬೂ ಖಬರ್ ಕುಛ ಠೀಕ್ ನಹೀ ಹೈ ಕಾಕಾ ಲ್ಯಾಂಡ್ ಸ್ಲೈಡ್ ಹೋನೆ ಕಾ ಖತ್ರಾ ಹೈ ಅರೆ ಕಿಸಿ ಸುರಕ್ಷಿತ ಸ್ಥಾನ ಪರ ಚಲನಾ ಪಡೆಗಾ ಐಸೆ ಕೈಸೆ ಘರ್ ಬಾರ್ ಛೋಡ್ ದೇ ಘರ್ ಕಿ ಚಿಂತಾ ಛೋಡೋ ಜಲ್ದಿ ಸೆ ಅಪ್ನಾ ಸೇಫ್ಟಿ ಕಿಟ್ ಔರ್ ಜರೂರಿ ಕಾಗಜಾತ್ ಲೇಕರ್ ಕಿಸಿ ಸುರಕ್ಷಿತ ಸ್ಥಾನ ಪರ ಪಹುಂಚೋ ಆಪ್ಕೆ ಹಿತ್ ಮೇ ತತ್ಪರ್ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ದ್ವಾರಾ ಜನಹಿತ್ ಮೇ ಜಾರಿ ನಮಸ್ಕಾರ ಡಾಕ್ಟರ್ ರಾಮಚಂದ್ರಪ್ಪ ಅವರೇ ನಮಸ್ಕಾರ ಜಗದೀಶ್ ಅವರೇ ನಾವು ಮುಖ್ಯವಾಗಿ ಭತ್ತವನ್ನು ಮುಂಗಾರು ಮತ್ತು ಬೇಸಿಗೆನಲ್ಲಿ ಬೆಳ್ಕೊಳ್ತೀವಿ ಹೌದು ತಾವಿವತ್ತು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನಲ್ಲಿ ನಾವು ಭತ್ತವನ್ನು ಬೆಳ್ಕೊಳ್ಳೋದಾದರೆ ಯಾವ್ಯಾವ ತಳಿಗಳನ್ನು ಬಳಸ್ಕೋಬೇಕು ಮತ್ತು ಯಾವ ರೀತಿಯಾದಂಥ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಮಾಡಿಕೊಡೋಣ ಈಗ ಮೊದಲಿಗೆ ಭತ್ತದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ ಭತ್ತ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಪ್ರಮುಖವಾದಂಥ ಆಹಾರ ಬೆಳೆ ಈ ಬೆಳೆಯನ್ನು ನಾವು ಮಳೆ ಆಶ್ರಯದಲ್ಲಿ ಮತ್ತು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿಯೂ ಕೂಡ ಬೆಳೀತಾ ಇದ್ದೇವೆ ಮುಖ್ಯವಾಗಿ ನಾಲಾ ನೀರಾವರಿ ಪ್ರದೇಶಗಳಾದಂಥ ಕೃಷಿ ವಲಯ 4, 5 ಮತ್ತು 6 ಕೆಲವೊಂದು ಆಯ್ದ ಭಾಗಗಳನ್ನು ಕೂಡ ಈ ಬೆಳೆಯನ್ನು ಬೆಳೀತಾ ಇದ್ದೇವೆ ಇನ್ನು ಕೆರೆ ನೀರಾವರಿ ಪ್ರದೇಶಗಳಾದಂಥ ಕೃಷಿ ವಲಯ 5 ಮತ್ತು 6 ಕೂಡ ಕೆಲವೊಂದು ಆಯ್ದ ಭಾಗಗಳಲ್ಲಿ ಈ ಭತ್ತವನ್ನು ಬೆಳೀತಾ ಇದ್ದೇವೆ ಇನ್ನು ಚೌಳು ಮಣ್ಣಿನ ಪ್ರದೇಶಗಳಲ್ಲಿ ಅಂದರೆ ಕೃಷಿ ವಲಯ 4 ಮತ್ತು 5 ಕೆಲವು ಭಾಗಗಳಲ್ಲಿಯೂ ಕೂಡ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದೇವೆ ಇನ್ನು ಪುಣಜಿ ಭತ್ತದ ಪ್ರದೇಶಗಳಾದಂಥ ಕೃಷಿ ವಲಯ 5 ಮತ್ತು 6 ಕೆಲವೊಂದು ಆಯ್ದ ಕೃಷಿ ಭೂಮಿನಲ್ಲಿಯೂ ಕೂಡ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದೇವೆ ಇನ್ನು ಅರೆ ಮಲೆನಾಡು ಪ್ರದೇಶಗಳು ಅಂತಂದರೆ ಕೃಷಿ ವಲಯ 7 ಕೂಡ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದೇವೆ ಇನ್ನು ಮಲೆನಾಡು ಪ್ರದೇಶಗಳಲ್ಲಿ ಅದರಲ್ಲಿಯೂ ಕೂಡ ಕೃಷಿ ವಲಯ 9 ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅದರಲ್ಲಿಯೂ ಕೂಡ ಕೃಷಿ ವಲಯ 10 ಕೂಡ ಈ ಒಂದು ಮುಖ್ಯವಾದ ಆಹಾರ ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ ಮುಖ್ಯವಾಗಿ ನಾವು ಈ ಸಾಂಪ್ರದಾಯಿಕ ಪದ್ಧತಿ ಅಂದರೆ ಈ ಕೆಸರುಗದ್ದಿನಲ್ಲಿ ಭತ್ತವನ್ನು ಬೆಳೆಯುವಂಥದ್ದು ಹೌದು ಇನ್ನು ಈ ನಮ್ಮ ಒಂದು ಪ್ರದೇಶವನ್ನು ತೆಗೆದುಕೊಂಡ್ರೆ ಈ ತಾವು ಏನು ಹೇಳಿದಿರಿ ಈ ಕೆರೆ ನೀರಾವರಿ ಪ್ರದೇಶಗಳು ಅಂತ ಅಂದು ಅದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ ಈಗ ನಾವು ಕೆರೆ ನೀರಾವರಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಆಗಸ್ಟ್-ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆರೆಗಳು ಭರ್ತಿಯಾದ ನಂತರ ಭತ್ತವನ್ನು ನಾಟಿ ಮಾಡ್ತೇವೆ JGL 1798 IR 30864 IR 20 ರಾಶಿ ತೆಲ್ಲಹಂಶ ಮಂಗಳ ಮುಕ್ತಿ ಮತ್ತು ಬಿಳಿ ಮುಕ್ತಿ ತಳಿಗಳನ್ನು July 1 August 2 ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ಕಾಲ ಇದೆ ಇನ್ನು August 1 September 3 ಕೂಡ ನಾಟಿಯನ್ನು ಮಾಡಲಿಕ್ಕೆ ಯೋಗ್ಯವಾದ ಕಾಲ ಇದೆ ಈ ತಳಿಗಳು 110-135 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂಥ ತಳಿಗಳಾಗಿದ್ದು ಸುಮಾರು 24-26 ಕ್ವಿಂಟಲ್ ಒಂದು ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇನ್ನು ಇದರ ಜೊತೆಗೆ ಹೈಬ್ರಿಡ್ ತಳಿಗಳಾದಂಥ KRH 2 ಹೈಬ್ರಿಡ್ ತಳಿಯನ್ನು July 3-4 ವಾರದೊಳಗೆ ಬಿತ್ತನೆ ಮಾಡಿ August 3 ವಾರದೊಳಗೆ ನಾಟಿ ಮಾಡ್ಬೋದು. ಇನ್ನು KRH 4 ಅಂತಕ್ಕಂಥ ಹೈಬ್ರಿಡ್ ತಳಿಯನ್ನು July 1-2 ವಾರದೊಳಗೆ ಬಿತ್ತನೆ ಮಾಡಿ August 1 ವಾರದೊಳಗೆ ನಾಟಿಯನ್ನು ಮಾಡ್ಬೋದು. ಇನ್ನು ಈ ಹೈಬ್ರಿಡ್ ತಳಿಗಳು ಸುಮಾರು 30-35 ಕ್ವಿಂಟಲ್ನಷ್ಟು ಒಂದು ಎಕರೆಗೆ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ಹೈಬ್ರಿಡ್ ತಳಿಗಳು 125-135 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂಥ ತಳಿಗಳಾಗಿವೆ. ಇನ್ನು ಈ ಚೌಳು ಮಣ್ಣಿನ ಪ್ರದೇಶದಲ್ಲೂ ಕೂಡ ಈ ಭತ್ತದ ಬೇಸಾಯವನ್ನು ನಾವು ಮಾಡ್ತಾ ಇದ್ದೇವೆ. ಹೌದು, ಮುಂಗಾರಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವ್ಯಾವ ತಳಿಗಳನ್ನು ಬೆಳಕೋಬಹುದು ಅಂತೀರಿ? ಈ ಚೌಳು ಮಣ್ಣಿನ ಪ್ರದೇಶಕ್ಕೆ ಪ್ರಕಾಶ್, ವಿಕಾಸ್, IR 3-0-8-6-4, IR 2-0, ರಾಶಿ, ತೆಲ್ಲಹಂಸ, ಮಂಗಳ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ. ಈ ತಳಿಗಳನ್ನು June 3 ವಾರದಿಂದ August 2 ವಾರದವರೆಗೆ ಬಿತ್ತನೆಯನ್ನು ಮಾಡ್ಬೋದು. ಇನ್ನು July 3 ವಾರದಿಂದ September 1 ವಾರದೊಳಗೆ ನಾಟಿಯನ್ನು ಮುಗಿಸ್ಬೇಕಾಗುತ್ತೆ. ಈ ತಳಿಗಳು ಎಕರೆಗೆ 12-18 ಕ್ವಿಂಟಲ್ ಇಳುವರಿ ಕೊಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇನ್ನು ಈ ಪುಣಜಿ ಭತ್ತದ ಪ್ರದೇಶದಲ್ಲೂ ಕೂಡ ಈ ಭತ್ತವನ್ನು ಬೆಳೀತಾರೆ. ಇದಕ್ಕಾಗಿ ನಾವು ಯಾವ್ಯಾವ ತಳಿಗಳ ಬಳಕೆಯನ್ನು ಮಾಡ್ಕೋಬಹುದು ಅಂತೀರಿ? ಸಾಮಾನ್ಯವಾಗಿ Valley 5 and 6 ಕೆಲ ಭಾಗಗಳಲ್ಲಿ ಮೇ ಜೂನ್ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮಳೆಯ ನೀರನ್ನು ಉಪಯೋಗಿಸ್ಕೊಂಡು ಭತ್ತವನ್ನು ಆಗಸ್ಟ್ವರೆಗೆ ಮಳೆಯ ಆಶ್ರಯದಲ್ಲಿ ಬೆಳೆದು ನಂತರ ಬೆಳೆಗೆ ನೀರನ್ನು ಹಾಯಿಸಿ ಕೊಯ್ಲಿನ ತನಕ ನೀರಾವರಿ ಬೆಳೆಯಾಗಿ ಪರಿವರ್ತಿಸ್ಬೋದು. ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜಯ ತಳಿಯನ್ನು ನಾವು ಮೇ ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತೇವೆ. ಈ ತಳಿ ಸುಮಾರು 140-145 ದಿನಗಳ ಒಂದು ಕಾಲಾವಧಿಯಲ್ಲಿ ಒಂದು ಎಕರೆಗೆ 22-24 ಕ್ವಿಂಟಲ್ನಷ್ಟು ಇಳುವರಿಯನ್ನು ಕೊಡುತ್ತೆ. ಈ ತಳಿ ಅಲ್ಲದೇ ರಾಶಿ ಅಂತಕ್ಕಂಥ ಇನ್ನೊಂದು ತಳಿಯನ್ನು ಕೂಡ ಈ ತಳಿ ಸುಮಾರು 120-125 ದಿನಗಳವರೆಗೆ ಭೂಮಿನಲ್ಲಿ ಇರುತ್ತೆ ಮತ್ತು ಜುಲೈ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡಿ 12-14 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಿಬೋದು. ಇನ್ನು ಮುಖ್ಯವಾಗಿ ನಾವು ಈ ಸಸಿಗಳನ್ನು ತಯಾರು ಮಾಡಿಕೊಂಡು ಆನಂತರ ನಾಟಿ ಮಾಡ್ತೇವೆ. ಹೌದು, ಅದಕ್ಕಾಗಿ ಸಸಿಮಡಿಯನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಈ ಸಸಿಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಈ ಸಸಿಮಡಿ ತಯಾರಿಕೆಯಲ್ಲಿ 3 ವಿಧಾನಗಳಿದೆ. ಮೊದಲನೇದಾಗಿ ಒಣ ಸಸಿಮಡಿ ತಯಾರಿಕೆ, 2ನೇದಾಗಿ ಕೆಸರು ಮಡಿ ತಯಾರಿಕೆ, 3ನೇದಾಗಿ ಡಪೋಗ್ ಸಸಿಮಡಿ ತಯಾರಿಕೆ ಅಂತ. ಅಂದರೆ ಈಗ ಮೊದಲಿಗೆ ಈ ಒಣ ಸಸಿಮಡಿ ತಯಾರಿಕೆ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೇನೆ. ಸಸಿಮಡಿ ತಯಾರಿಕೆಗೆ ಬೇಕಾದ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಕಳೆ ತೆಗೆದು ನೀರನ್ನು ಹಾಯಿಸಬೇಕು, ಮಟ್ಟ ಮಾಡಬೇಕು, ಏರುಮಡಿಗಳನ್ನು ಮಾಡಬೇಕು. ಸುಮಾರು 1 ಎಕರೆಗೆ ಬೇಕಾದಂಥ ಸಸಿಗಳನ್ನು ತಯಾರಿಸಲಿಕ್ಕೆ 300 ಚದುರ ಮೀಟರ್ ಪ್ರದೇಶದ ಒಂದು ಸಸಿಮಡಿ ಪ್ರದೇಶ ಬೇಕಾಗುತ್ತೆ. ಈ 300 ಚದುರ ಮೀಟರ್ ಪ್ರದೇಶದಲ್ಲಿ 25 ಅಡಿ ಉದ್ದದ, 4 ಅಡಿ ಅಗಲದ ಮತ್ತು 4 ಅಂಗುಲ ಎತ್ತರ ಇರತಕ್ಕಂಥ 30 ಸಸಿಮಡಿಗಳನ್ನು ತಯಾರಿಸಬೇಕಾಗುತ್ತೆ. ಈ 30 ಸಸಿಮಡಿಗಳಿಗೆ 25 ಕೆಜಿಯಷ್ಟು ಬಿತ್ತನೆ ಬೀಜವನ್ನು ಬಿತ್ತಬೇಕಾಗುತ್ತೆ. ಇನ್ನು ಈ ಒಣ ಸಸಿಮಡಿನಲ್ಲಿ ನೀರು, ಪೋಷಕಾಂಶ ಮತ್ತು ಕಳೆ ನಿರ್ವಹಣೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರ? ಪ್ರತಿ 300 ಚದುರ ಮೀಟರ್ ಸಸಿಮಡಿಗೆ ಸುಮಾರು 750 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರವನ್ನು, ಅದರ ಜೊತೆಗೆ 5.85 ಕಿಲೋಗ್ರಾಂ ಯೂರಿಯಾವನ್ನು ಮತ್ತು 8.4 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟನ್ನು ಹಾಗೂ 2.25 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕಬೇಕಾಗುತ್ತೆ. ಪ್ರತಿದಿನ 2-3 ಬಾರಿ ತಪ್ಪದೇ ನೀರನ್ನು ಚಿಮ್ಸ್ಬೇಕಾಗುತ್ತೆ. ಇನ್ನು ಬಿತ್ತನೆ ಮಾಡಿದ 24 ಗಂಟೆಯೊಳಗಡೆ ಈ 300 ಚದುರ ಮೀಟರ್ ಪ್ರದೇಶದ ಸಸಿಮಡಿಗೆ 75 ಮಿಲಿಲೀಟರ್ ಬಿಟಾಕ್ಲೋರನ್ನು ಅಥವಾ 30 ಮಿಲಿಲೀಟರ್ ಪ್ರೆಟಿಲಾಕ್ಲೋರ್ ಜೊತೆಗೆ ಇರತಕ್ಕಂಥ ಸೇಫ್ನರ್ ದ್ರಾವಣವನ್ನು 25 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದರಿಂದ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಮತ್ತು ಇಂಥ ಒಂದು ಸಸಿಮಡಿ ಪದ್ಧತಿಯಲ್ಲಿ ಸುಮಾರು 20-25 ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ಇದು ಒಣ ಸಸಿ ಮಡಿ ತಯಾರಿಕೆ ಬಗ್ಗೆ ಆಯಿತು. ಇನ್ನು ಈ ಕೆಸರು ಮಡಿ ತಯಾರಿಕೆ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರ. ಪ್ರತಿ 300 ಚದುರ ಮೀಟರ್ ಸಸಿ ಮಡಿ ಪ್ರದೇಶಕ್ಕೆ ಚೆನ್ನಾಗಿ ಕೆಸರು ಮಡಿ ಮಾಡಬೇಕಾಗುತ್ತೆ. ನಂತರ ಆ ಒಂದು ಕೆಸರು ಭೂಮಿಯನ್ನು ಸಮ ಮಾಡಿ ನೀರನ್ನು ಹಾಯಿಸಬೇಕು. ಹೆಚ್ಚಾದ ನೀರನ್ನು ಹೊರ ಹೋಗಲಿಕ್ಕೆ ಕಾಲುವೆಗಳನ್ನು ನಾವು ತೆಗಿಬೇಕಾಗುತ್ತೆ. ಇನ್ನು ಈ 300 ಚದುರ ಮೀಟರ್ ಸಸಿ ಮಡಿ ಪ್ರದೇಶದಲ್ಲಿ 25 ಅಡಿ ಉದ್ದದ 4 ಅಡಿ ಅಗಲ ಇರತಕ್ಕಂಥ ಮತ್ತು 4 ಅಂಗುಲ ಎತ್ತರ ಇರತಕ್ಕಂಥ 30 ಸಸಿ ಮಡಿಗಳನ್ನು ಮಾಡಬೇಕಾಗುತ್ತೆ. ಸುಮಾರು 25 ಕೆಜಿಯಷ್ಟು ಬಿತ್ತನೆ ಬೀಜವನ್ನು ಬಿತ್ತಬೇಕಾಗುತ್ತೆ. ಬಿತ್ತನೆ ಬೀಜವನ್ನು 1:4 ಉಪ್ಪು ಮತ್ತು ನೀರಿನ ಒಂದು ಮಿಶ್ರಣ ದ್ರಾವಣದಲ್ಲಿ ಹಾಕಿ ಚೆನ್ನಾಗಿ ಕಲಸಬೇಕಾಗುತ್ತೆ. ಅರ್ಧ ಬಲಿತಿರ್ತಕ್ಕಂಥ ಮತ್ತು ಜೊಳ್ಳಾದ ಬೀಜಗಳು ಮೇಲ್ಗಡೆ ತೇಲ್ತಾ ಇರುತ್ತೆ, ಅಂಥ ಬೀಜಗಳನ್ನು ನಾವು ಬೇರ್ಪಡಿಸಿ ಗಟ್ಟಿಯಾದ ಬೀಜವನ್ನು ಒಳ್ಳೆ ನೀರಿನಲ್ಲಿ ತೊಳೆದು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 36-48 ಗಂಟೆಗಳ ಕಾಲ ಬೆಚ್ಚಗೆ ಇರತಕ್ಕಂಥ ಪ್ರದೇಶದಲ್ಲಿ ಇಟ್ಟಿದ್ದೇ ಆದರೆ ಮೊಳಕೆ ಪ್ರಾರಂಭವಾಗುತ್ತೆ. ಇಂಥ ಮೊಳಕೆ ಒಡೆದಂಥ ಬೀಜಗಳನ್ನು ಪ್ರತಿ ಚದುರ ಮೀಟರ್ಗೆ 50-70 ಗ್ರಾಂನಷ್ಟು ಬೀಜವನ್ನು ನಾವು ಸಸಿ ಮಡಿಗಳಲ್ಲಿ ಬಿತ್ತಬೇಕಾಗುತ್ತೆ. ಇನ್ನು ಈ ಕೆಸರು ಮಣ್ಣಿನಲ್ಲಿ ಪೋಷಕಾಂಶ, ನೀರು ಮತ್ತು ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ ಅಂತ? ಪ್ರತಿ 300 ಚದುರ ಮೀಟರ್ ಪ್ರದೇಶಕ್ಕೆ 6.6 ಕಿಲೋಗ್ರಾಂನಷ್ಟು ಯೂರಿಯಾ, ಇದರ ಜೊತೆಗೆ 7.5 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟ್ ಮತ್ತು 2.5 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕಾಗುತ್ತೆ. ಸಸಿ ಮಡಿಗಳನ್ನು ಮೊದಲು ಕೆಲವು ದಿನಗಳವರೆಗೂ ಕೂಡ ಒಣಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬಿತ್ತಿದ 24 ಗಂಟೆಗಳಿಗಾಗಿ 300 ಚದುರ ಮೀಟರ್ ಸಸಿ ಮಡಿ ಪ್ರದೇಶಕ್ಕೆ 75 ಮಿಲಿಲೀಟರ್ ಬಿಟಾಕ್ಲೋರ್ ಅಥವಾ 30 ಮಿಲಿಲೀಟರ್ ಪ್ರೆಟಿಲಾಕ್ಲೋರ್ ಜೊತೆಗೆ ಇರತಕ್ಕಂಥ ಸೇಫ್ನರ್ ದ್ರಾವಣವನ್ನು 25 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಸೊ ಈ ಪದ್ಧತಿಯಲ್ಲಿ ಸುಮಾರು 20-25 ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ಇನ್ನು ಈ ಡೆಪಾಗ್ ಸಸಿ ಮಡಿ ತಯಾರಿಕೆ ಅಂತಲೂ ಕೂಡ ಕೇಳಿದ್ದೀವಿ, ಇದರ ಒಂದು ತಯಾರಿಕೆ ಬಗ್ಗೆ, ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರ? ಈ ಒಂದು ಪದ್ಧತಿಯಲ್ಲಿ 25 ಅಡಿ ಉದ್ದದ 3 ಅಡಿ ಅಗಲ ಇರತಕ್ಕಂಥ 4 ಅಂಗುಲ ಎತ್ತರದ ಒಣ ಸಸಿ ಮಡಿಗಳನ್ನು ತಯಾರಿಸಿ ಅವುಗಳ ಮೇಲ್ಮೈಯನ್ನು ಮಟ್ಟ ಮಾಡಿ ಅದರ ಮೇಲೆ ತೆಳುವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಹಾಳೆಯನ್ನು ಹರಡಬೇಕಾಗುತ್ತೆ. ಪ್ಲಾಸ್ಟಿಕ್ ಹಾಳೆಯ ಮೇಲೆ 0.75 ಅಂಗುಲ ದಪ್ಪ ಬರುವಂತೆ ಪುಡಿಯಾದಂಥ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಕಲ್ಲುಗಳಿಂದ ಕೂಡಿದ ಉಡಿ ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಹರಡಬೇಕಾಗುತ್ತೆ. ಇನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 36 ಗಂಟೆಗಳ ಕಾಲ ಬೆಚ್ಚನೆಯ ಸ್ಥಳದಲ್ಲಿ ಇಟ್ಟು ಮೊಳಕೆ ಬರಿಸಿದಂಥ ಬೀಜಗಳನ್ನು ಸಮನಾಗಿ ಈ ಪ್ಲಾಸ್ಟಿಕ್ ಹಾಳೆಗಳ ಮೇಲೆ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಈ ಡೆಪಾಗ್ ಸಸಿ ಮಣ್ಣಿನಲ್ಲಿ ನೀರು ಮತ್ತು ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತಿದೆ? ಪ್ರತಿದಿನ 2-3 ಸಾರಿ ತಪ್ಪದೆ ತೆಳುವಾಗಿ ನೀರನ್ನು ಚುಮ್ಸ್ಬೇಕಾಗುತ್ತೆ. ಬಿತ್ತನೆ ಮಾಡಿದ 24 ಗಂಟೆಯೊಳಗಾಗಿ 300 ಚದುರ ಮೀಟರ್ ಸಸಿ ಮಡಿಗೆ 75 ಮಿಲಿಲೀಟರ್ ಬಿಟಾಕ್ಲೋರ್ ದ್ರಾವಣ ಅಥವಾ 30 ಮಿಲಿಲೀಟರ್ ಪ್ರೆಟಿಲಾಕ್ಲೋರ್ ಜೊತೆಗೆ ಇರತಕ್ಕಂಥ ಸೇಫ್ನರ್ ದ್ರಾವಣವನ್ನು 25 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಈ ಒಂದು ಪದ್ಧತಿಯಲ್ಲಿ ಒಂದು ಮುಖ್ಯವಾದಂಥ ಉಪಯೋಗ ಅಂದರೆ ಸುಮಾರು 18-20 ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ಓಹ್, ಮುಂಚೆನೆ ಸ್ವಲ್ಪ ಸಿದ್ಧವಾಗ್ತವೆ ಇದರಲ್ಲಿ. ಹೌದು. ಇನ್ನು ನಾವು ಈ ನೇರವಾಗಿ ಬಿತ್ತನೆಯನ್ನು ಕೂಡ ಮಾಡ್ತೀವಿ. ಹೌದು. ಈ ನೇರವಾಗಿ ಬಿತ್ತನೆ ಮಾಡೋದಾದರೆ ಎಷ್ಟು ಪ್ರಮಾಣದಲ್ಲಿ ನಾವು ಬೀಜವನ್ನು ಉಪಯೋಗ ಮಾಡ್ಕೋಬೇಕು ಅಂತೀರಿ? ಈಗ ನಾವು ದೀರ್ಘಾವಧಿ, ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನು ಬಳಸಿಕೊಂಡಾಗ ಎಕರೆಗೆ ಸುಮಾರು 25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಇನ್ನು ನಾವು ಹೈಬ್ರಿಡ್ ತಳಿಗಳನ್ನು ಉಪಯೋಗಿಸಿದ್ದೆ ಆದರೆ 1 ಎಕರೆಗೆ ಸುಮಾರು 8 ಕಿಲೋಗ್ರಾಂನಷ್ಟು ಬೀಜವನ್ನು ನಾವು ಉಪಯೋಗಿಸ್ಬೋದು. ಈಗ ಒಣಮಣ್ಣಲ್ಲಿ ಆಗ್ಬೋದು ಅಥವಾ ಈ ಹದವಾದಂಥ ಮಣ್ಣಲ್ಲಿ ನೇರ ಬಿತ್ತನೆಯನ್ನು ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರ? ಇತರೆ ನೀರಾವರಿ ಬೆಳೆಗಳಂತೆ ಈ ಭತ್ತವನ್ನು ಕೂಡ ಹದವಾದ ಭೂಮಿಯಲ್ಲಿ ಮುಂಗಾರಿನಲ್ಲಿ ಬೀಜವನ್ನು ನೇರ ಬಿತ್ತನೆ ಮಾಡಬಹುದು. ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 1 ಅಡಿ ಅಂತರದಲ್ಲಿ ಕೂರಿಗೆಯಿಂದ ಸಾಲುಗಳನ್ನು ಮಾಡಬೇಕಾಗುತ್ತೆ. ಪ್ರತಿಯೊಂದು ಸಾಲಿನಲ್ಲಿ 10 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು 2 ಅಂಗುಲ ಆಳದಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿದ ನಂತರ ನೀರು ಹಾಯಿಸಬೇಕಾಗುತ್ತೆ. ಇನ್ನು ಮೂರನೇ ದಿನದಲ್ಲಿನೂ ಕೂಡ ಇನ್ನೊಮ್ಮೆ ನೀರನ್ನು ಹಾಯಿಸಿ ಉತ್ತಮವಾದ ಮೊಳಕೆಯನ್ನು ಪಡಿಬಹುದು. ಇನ್ನು ಈ ಕೆಸರುಗದ್ದೆನಲ್ಲಿ ಭೂಮಿಯ ಸಿದ್ಧತೆಯ ಬಗ್ಗೆ ತಿಳಿಸ್ತೀರಾ? ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ 2-3 ಬಾಡಿ ಕುಂಟೆಯನ್ನು ಹಾಯಿಸಬೇಕಾಗುತ್ತೆ. ನಾಟಿ ಮತ್ತು ಬಿತ್ತನೆಗೆ 3 ವಾರಗಳ ಮೊದಲೇ 2 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಸೆಣಬು ಅಥವಾ ಡಯಾಂಚ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಗದ್ದೆಯಲ್ಲಿ ಬಿತ್ತಿ ಭತ್ತವನ್ನು ನಾಟಿ ಮಾಡುವ 2 ವಾರ ಮೊದಲು ಕಟಾವು ಮಾಡಿ ಮಣ್ಣಿನಲ್ಲಿ ಸೇರಿಸಬೇಕು. ಗದ್ದೆಯಲ್ಲಿ ನೀರನ್ನು ನಿಲ್ಲಿಸಿ ಲಘುವಾಗಿ 1 ಬಾರಿ ಕೆಸರು ಉಳುಮೆಯನ್ನು ಮಾಡಬೇಕಾಗುತ್ತೆ. ಅಲ್ಲದೆ ಒಂದೇ ಸಮನಾಗಿ ನೀರನ್ನು ನಿಲ್ಲಿಸುವಂತೆ ಮಟ್ಟ ಮಾಡಬೇಕಾಗುತ್ತೆ. ಇನ್ನು ಚೌಳು ಮಣ್ಣಿನ ಪ್ರದೇಶಗಳಾಗಿದ್ದಲ್ಲಿ ನೀರು ಬಸಿದು ಹೋಗುವಂತೆ ಬಸವಿಗಾಲುಗಳನ್ನು ತೆಗಿಬೇಕಾಗುತ್ತೆ. ಇನ್ನು ಈ ಸಸಿ ನಾಟಿ ಮಾಡುವಂಥ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? 20-25 ದಿನಗಳ ಪ್ರಾಯದ ಪೈರನ್ನು ನಾಟಿಗೆ ಬಳಸಬೇಕಾಗುತ್ತೆ. ಅತಿ ಜಾಗರೂಕತೆಯಿಂದ ಬೇರುಗಳು ಮತ್ತು ಮಣ್ಣಿನ ಸಮೇತ ಸಸಿಗಳನ್ನು ಸಸಿ ಮಡಿಯಿಂದ ಬೇರ್ಪಡಿಸಬೇಕಾಗುತ್ತೆ. ನಾಟಿಯನ್ನು 25-30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 10 ಸೆಂಟಿಮೀಟರ್ಗೆ 2-3 ಸಸಿಗಳಂತೆ 5 ಸೆಂಟಿಮೀಟರ್ ಆಳದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ಸಾಲಿನಲ್ಲಿ ನಾಟಿ ಮಾಡಲು ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ 1 ಚದರ ಮೀಟರ್ ಪ್ರದೇಶದಲ್ಲಿ 50 ಗುಣಿ ಬರುವಂತೆ ನಾಟಿಯನ್ನು ಮಾಡಬೇಕಾಗುತ್ತೆ. ಆದರೆ ಪುಷ್ಪ ಮತ್ತು ಮಂಗಳಾ ತಳಿಗಳಾದಲ್ಲಿ 1 ಚದರ ಮೀಟರ್ ಪ್ರದೇಶದಲ್ಲಿ 67 ಗುಣಿಗಳು ಬರುವಂತೆ ನಾಟಿಯನ್ನು ಮಾಡಬೇಕಾಗುತ್ತೆ. ಅಲ್ಪಾವಧಿ ತಳಿಗಳು ಹೌದು. ಇನ್ನು ಹೈಬ್ರಿಡ್ ತಳಿಗಳಾದಲ್ಲಿ 1 ಗುಣಿಗೆ 1 ಸಸಿಯನ್ನು ನಾಟಿ ಮಾಡಬಹುದು. ಇನ್ನು ಪೋಷಕಾಂಶಗಳನ್ನು ಕೂಡ ನಾವು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಶಿಫಾರಸು ಮಾಡಿದಂತೆ 3 ವಾರ ಮುಂಚಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಕನಿಷ್ಠ 2 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ 2 ಟನ್ನಷ್ಟು ಎರೆಹುಳು ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕಾಗುತ್ತೆ. ನಾಟಿಗೆ ಮುಂಚಿತವಾಗಿ ಅಥವಾ ಬಿತ್ತನೆ ಸಮಯದಲ್ಲಿ ತಳಿಗಳಾದರೆ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ ಅಂದರೆ 65 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಲೇಪಿತ ಯೂರಿಯಾ, ಇದರ ಜೊತೆಗೆ 10 ಕಿಲೋಗ್ರಾಂನಷ್ಟು ರಂಜಕ ಅಂದರೆ 62.5 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಮತ್ತು 20 ಕಿಲೋಗ್ರಾಂ ಪೊಟ್ಯಾಷ್ ಅಂದರೆ 30 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷ್ ರಸಗೊಬ್ಬರವನ್ನು ಮೂಲ ಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಇನ್ನು ಹೈಬ್ರಿಡ್ ತಳಿಗಳಾದರೆ ಎಕರೆಗೆ 37.5 ಕಿಲೋಗ್ರಾಂನಷ್ಟು ಸಾರಜನಕ ಅಂದರೆ 82 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಲೇಪಿತ ಯೂರಿಯಾ ಮತ್ತು ಇದರ ಜೊತೆಗೆ 12.5 ಕಿಲೋಗ್ರಾಂನಷ್ಟು ರಂಜಕ ಅಂದರೆ 78 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಮತ್ತು 25 ಕಿಲೋಗ್ರಾಂ ಪೊಟ್ಯಾಷ್ ಅಂದರೆ 42 ಕಿಲೋಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗುತ್ತೆ. ಇನ್ನು ನಾಟಿ ಅಥವಾ ಬಿತ್ತನೆ ಮಾಡಿದಂಥ 25-30 ದಿನಗಳ ನಂತರ 10 ಕಿಲೋಗ್ರಾಂ ಸಾರಜನಕ ಅಂದರೆ 22 ಕಿಲೋಗ್ರಾಂ ಬೇವಿನ ಹಿಂಡಿ ಲೇಪಿತ ಯೂರಿಯಾ ಮತ್ತು 10 ಕಿಲೋಗ್ರಾಂ ರಂಜಕ ಅಂದರೆ 62.5 ಕಿಲೋಗ್ರಾಂ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಆದರೆ ಹೈಬ್ರಿಡ್ ತಳಿಗಳಾದರೆ ನಾಟಿ ಮಾಡಿದ 25-30 ದಿನಗಳ ನಂತರ 12.5 ಕಿಲೋಗ್ರಾಂ ಸಾರಜನಕ ಅಂದರೆ 27 ಕಿಲೋಗ್ರಾಂ ಬೇವಿನ ಹಿಂಡಿ ಲೇಪಿತ ಯೂರಿಯಾ ಮತ್ತು 12.5 ಕಿಲೋಗ್ರಾಂ ರಂಜಕ ಅಂದರೆ 78 ಕಿಲೋಗ್ರಾಂ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತೆ. ಇನ್ನು ಪ್ರತಿ 3 ಬೆಳೆ ಭತ್ತವನ್ನು ಕಟಾವು ಮಾಡಿದ ನಂತರ ಎಕರೆಗೆ 8 ಕಿಲೋಗ್ರಾಂನಷ್ಟು ಸತುವಿನ ಸಲ್ಫೇಟನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಸತುವಿನ ಕೊರತೆ ಕಂಡು ಬಂದರೆ 1% ಸತುವಿನ ದ್ರಾವಣವನ್ನು ನಾಟಿ ಮಾಡಿದ 3 ವಾರಗಳ ನಂತರ ಬೆಳೆಯ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಭತ್ತದ ಬೆಳೆಯಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಈ ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾಟಿ ಮಾಡಿದ ನಂತರ ಮೊದಲ 10 ದಿನಗಳವರೆಗೂ ಕೂಡ ಪ್ರತಿ ಸಾರಿ ನೀರು ಇಂಗಿದ 1 ದಿನದ ನಂತರ 1 ಅಂಗುಲ ನೀರನ್ನು ನಿಲ್ಲಿಸಬೇಕು. ನಂತರ ಪ್ರತಿ ನೀರು ಇಂಗಿದ 1 ದಿನದ ನಂತರ 2 ಅಂಗುಲದಷ್ಟು ನೀರನ್ನು ಕಟಾವಿಗೆ 10 ದಿನಗಳು ಇರುವವರೆಗೂ ಕೂಡ ಕೊಡಬೇಕಾಗುತ್ತೆ. ಕೊಯ್ಲಿಗೆ 10 ದಿನಗಳು ಇರುವವರೆಗೂ ಕೂಡ ಅದಕ್ಕೂ ಮೊದಲೇ ನೀರಿನ ಮಟ್ಟವನ್ನು 1 ಅಂಗುಲಕ್ಕೆ ಇಳಿಸಬೇಕಾಗುತ್ತೆ. ಇನ್ನು ಈ ನೀರಿನ ಒಂದು ಅವಶ್ಯಕತೆಗೆ ಸಂಬಂಧಪಟ್ಟ ಹಾಗೆ ಸಂದಿಗ್ಧ ಹಂತಗಳೇನಾದರೂ ಭತ್ತದ ಬೆಳೆನಲ್ಲಿ ಇದಾವೆಯೇ, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಭತ್ತದಲ್ಲಿ ನೀರಿನ ದೃಷ್ಟಿಯಲ್ಲಿ ಸಂದಿಗ್ಧ ಹಂತಗಳು ಅಂದರೆ ಮೊಳಕೆ ಬರ್ತಕ್ಕಂಥ ಹಂತ, ತೆಂಡೆ ಬರ್ತಕ್ಕಂಥ ಹಂತದಲ್ಲಿ, ಮತ್ತು ಈ ಗರ್ಭಾಂಕುರವಾಗಿ ಕಾಳು ಕಟ್ಟುವ ಹಂತದವರೆಗೂ ಕೂಡ ಭೂಮಿಯಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೋಬೇಕಾಗುತ್ತೆ. ಇಲ್ಲಿ ತೇವಾಂಶ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಹೌದು. ಇನ್ನು ಈ ಕೆಸರು ಗದ್ದೆನಲ್ಲಿ ವಿಶೇಷವಾಗಿ ನಾವು ಈ ನಾಟಿ ಮಾಡಿದ ಭತ್ತದಲ್ಲಿ ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರ? ಕೆಸರು ಗದ್ದೆಯಲ್ಲಿ ನಾಟಿ ಮಾಡಿದ 3-5 ದಿನಗಳಲ್ಲಿ ಬೆನ್ ಸಲ್ಫುರಾನ್ ಮೀಥೈಲ್ ಅಂತಕ್ಕಂಥ ಈ ಕಳೆನಾಶಕದ ಜೊತೆಗೆ ಇರತಕ್ಕಂಥ ಪ್ರೆಟಿಲಾಕ್ಲೋರ್ ಅಥವಾ ಬ್ಯೂಟಾಕ್ಲೋರ್ 5% ಇದರ ಜೊತೆಗೆ 2-4 ಡಿಇಥೈಲ್ ಎಸ್ಟರ್ 4% ಎಕರೆಗೆ 4 kg 30 kg ಮರಳಿನಲ್ಲಿ ಬೆರೆಸಿ ಈ ಮಿಶ್ರಣವನ್ನು ಭೂಮಿಯ ಮೇಲೆ ಹರಡೋದ್ರಿಂದ ಕಳೆಗಳ ನಾಶವನ್ನು ನಾವು ಮಾಡಬಹುದು. ಈ ಒಂದು ಪದ್ಧತಿಯನ್ನು ಮಾಡಬೇಕಾದ್ರೆ ಗದ್ದೆಯಲ್ಲಿ 1-2 cm ಮಾತ್ರ ನೀರಿರಬೇಕಾಗುತ್ತೆ. ಓಹ್, ಬಹಳ ತೆಳ್ಳಗೆ ನೀರಿರಬೇಕಾಗುತ್ತೆ. ಹೌದು. ಇನ್ನು ನೇರ ಸಾಲು ಬಿತ್ತನೆಯಲ್ಲಿ ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಾ? ಬಿತ್ತನೆ ಬೀಜವನ್ನು ನೇರವಾಗಿ ಬಿತ್ತಿರುವ ತಾಕುಗಳಲ್ಲಿ ಅಂತರ ಬೇಸಾಯ ಬಹಳ ಸುಲಭವಾದಂಥ ಒಂದು ವಿಧಾನ. ಬಿತ್ತಿದ 20-40 ದಿನಗಳಲ್ಲಿ 2 ಸಾರಿ ಕಳೆ ಯಂತ್ರದ ಮೂಲಕ ಅಂದರೆ ಕೋನೋ ರೋಟರಿ ವೀಡರನ್ನು ನಾವು 2 ಸಾಲುಗಳ ಮಧ್ಯೆ ಹಾಯಿಸಿ ಭೂಮಿಯು ಸಡಿಲಗೊಳ್ಳುವಂತೆ ಮಾಡಿ ಅಲ್ಲಿ ಇರತಕ್ಕಂಥ ಕಳೆಗಳನ್ನು ಮಣ್ಣಿಗೆ ಸೇರಿಸ್ಬೋದು. ಇನ್ನು ರೋಟರಿ ವೀಡರನ್ನು 3 ಸಾರಿ ಅಂದರೆ 20-40 ದಿನಗಳಲ್ಲಿ ತೆಳ್ಳಗೆ ನಿಂತ ನೀರಿನಲ್ಲಿ ಹಾಯಿಸೋದ್ರಿಂದಲೂ ಕೂಡ ಕಳೆ ಹತೋಟಿಯನ್ನು ಮಾಡಬಹುದು. ಇನ್ನು ಈ ಕೀಟಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಭತ್ತದ ಬೆಳೆಗೆ ಬರ್ತವೆ, ಈ ಕೀಟಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಭತ್ತದಲ್ಲಿ ಪ್ರಮುಖವಾಗಿ ನಾವು ಕೀಟಗಳಾದಂಥ ಹಳದಿ ಕಾಂಡ ಕೊರಕ, ಗರಿ ಮಡಿಸ್ತಕ್ಕಂಥ ಹುಳ, ಕೊಳವೆ ಹುಳು, ಸೈನಿಕ ಹುಳು, ಸುಳಿ ನೊಣ, ಕಣೆ, ಹಸಿರು ಗರಿ ಜಿಗಿ ಹುಳ, ತೆನೆ ತೆಗಣಿ, ಕಂದು ಜಿಗಿ ಹುಳ, ಮಿಡತೆ ಅಂತಕ್ಕಂಥ ಈ ಕೀಟಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಹಳದಿ ಕಾಂಡ ಕೊರಕವನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ಮಾನೋಕ್ರೋಟಫಾಸ್ 36 SL 1.5 ml ಅಥವಾ ಕ್ಲೋರೋಫೈರಿಫಾಸ್ 20 EC 2 ml 250-300 L ಪ್ರತಿ ಎಕರೆಗೆ ಸಿಂಪರಣ ದ್ರಾವಣವನ್ನು ಉಪಯೋಗಿಸಬೇಕಾಗುತ್ತೆ. ಇನ್ನು ಕೆಲವೊಂದು ಅರಳು ರೂಪದಲ್ಲಿ ಇರತಕ್ಕಂಥ ಕೀಟನಾಶಕಗಳಾದ ಪಿಪ್ರೋನಿಲ್ 0.3 g ಅದನ್ನು ಎಕರೆಗೆ 10 kg ಅಥವಾ ಕಾರ್ಬೋಫ್ಯುರಾನ್ 3 g ಅಂತಕ್ಕಂಥ ಕೀಟನಾಶಕವನ್ನು ಎಕರೆಗೆ 8 kg ನಾಟಿ ಮಾಡಿದ 12-15 ದಿನಗಳ ನಂತರ ನೀರನ್ನು ಬಸಿದು ಮಣ್ಣಿನಲ್ಲಿ ಸೇರಿಸಿ 2 ದಿನಗಳ ನಂತರ ಅದುವಾಗಿ ನೀರನ್ನು ಹಾಯಿಸಬೇಕಾಗುತ್ತೆ. ಇದು ಹಳದಿ ಕಾಂಡ ಕೊರಕದ ನಿಯಂತ್ರಣದ ಬಗ್ಗೆ. ಹೌದು. ಇನ್ನು ನಾವು ಕಂದು ಜಿಗಿ ಹುಳು ಇನ್ನೊಂದು ಹುಳುವನ್ನು ನಾವು ಭತ್ತದಲ್ಲಿ ಹತೋಟಿಗೆ ತರಬೇಕಾದ್ರೆ ಮಾನೋಕ್ರೋಟಫಾಸ್ 36 SL 0.5 ml ಅಥವಾ ಕ್ಲೋರೋಪೈರಿಫಾಸ್ 20 EC 2 ml 400-450 L ಪ್ರತಿ ಎಕರೆಗೆ ಸಿಂಪರಣ ದ್ರಾವಣವನ್ನು ಬುಡಕ್ಕೆ ಅಂದರೆ ಭತ್ತದ ಸಸಿಯ ಬುಡಕ್ಕೆ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಕಾರ್ಬೋಫ್ಯುರಾನ್ 3 g 8 kg ಅಥವಾ ಕ್ಯುನಾಲ್ಫಾಸ್ 5 g 12 kg ಗದ್ದೆಯಲ್ಲಿ ನೀರನ್ನು ಬಸಿದು ಭೂಮಿಯ ಮೇಲೆ ಎರಚಿ 2 ದಿನಗಳ ನಂತರ ತೆಳುವಾಗಿ ನೀರನ್ನು ಹಾಯಿಸಬೇಕಾಗುತ್ತೆ. ಅಂದರೆ ಮಾನೋಕ್ರೋಟಾಫಾಸ್ ಆದರೆ 0.5 ml ಪ್ರತಿ ಲೀಟರ್ ನೀರಿಗೆ. ಹೌದು. ಕ್ಲೋರೋಫೈರಿಫಾಸ್ ಆದರೆ 2 ml ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಎಕರೆಗೆ 400-450 L ಸಿಂಪರಣೆ ಅಂತ ಬೇಕಾಗುತ್ತೆ. ಹೌದು. ಇನ್ನು ಈ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಬೆಳೆ ಕಟವಾದ ಮೇಲೆ ಮಾಗಿ ಉಳುಮೆ ಮಾಡೋದ್ರಿಂದ ಕೆಲವೊಂದು ಕೀಟಗಳನ್ನು ನಾವು ನಾಶ ಮಾಡ್ಬೋದು. ಬದುಗಳನ್ನು ಸ್ವಚ್ಛವಾಗಿಡೋದ್ರಿಂದ ಕೆಲವೊಂದು ಕೀಟಗಳನ್ನು ಕೂಡ ನಾವು ಹತೋಟಿಗೆ ತರಬಹುದು. ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ಕೂಡ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಶಿಫಾರಸು ಮಾಡಿದ ರಸಗೊಬ್ಬರವನ್ನು ಕೊಡೋದು ಮತ್ತು ವೈಜ್ಞಾನಿಕವಾಗಿ ನೀರಾವರಿ ಪದ್ಧತಿಯನ್ನು ನೀರನ್ನು ಉಪಯೋಗಿಸೋದ್ರಿಂದ, ನಾಟಿಗೆ ಮುನ್ನ ಸಸಿಗಳ ತುದಿ ಗರಿಯನ್ನು ಕತ್ತರಿಸೋದ್ರಿಂದಲೂ ಕೂಡ ಕೆಲವೊಂದು ಕೀಟಗಳನ್ನು ಹತೋಟಿಗೆ ತರಬಹುದು. ಈ ಎಲ್ಲ ಪದ್ಧತಿಗಳ ಜೊತೆಗೆ ಈ ಸೂಕ್ತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಿ ನಾವು ಸಮಗ್ರವಾಗಿ ಕೀಟಗಳ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಈ ರೋಗಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಭತ್ತದಲ್ಲಿ ಮುಖ್ಯವಾಗಿ ದುಂಡಾಣು ಅಂಗಮಾರಿ ರೋಗ, ಈ ರೋಗವನ್ನು ನಾವು ಸ್ಟ್ರೆಪ್ಟೋಸೈಕ್ಲಿನ್ 0.5 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ, 25 ಗ್ರಾಂ ರಾಸಾಯನಿಕವನ್ನು 50 ಲೀಟರ್ ನೀರಿನಲ್ಲಿ ಕರಗಿಸಿ, 25 ಕೆಜಿ ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ನಾಟಿ ಮಾಡಿದ 25 ಮತ್ತು 50ನೇ ದಿನದಲ್ಲಿ ಸುಮಾರು 200 ಲೀಟರ್ ದ್ರಾವಣವನ್ನು ಉಪಯೋಗಿಸಿ, ಮತ್ತು ಕಾಳು ಕಟ್ಟುವಾಗಲೂ ಕೂಡ ಈ ಒಂದು ರೋಗದ ಬಾಧೆ ಇದ್ದಲ್ಲಿ ಮತ್ತೆ 200 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಿ ಹತೋಟಿಗೆ ತರಬಹುದು. ಇನ್ನು ಇದರ ಜೊತೆಗೆ ಬೆಂಕಿ ರೋಗ ಅಥವಾ ಕುತ್ತಿಗೆ ರೋಗಕ್ಕೆ ಕಾರ್ಬನ್ ಡೈಸಿಮ್ 50 WP 4 ಗ್ರಾಂನಷ್ಟು ಅಥವಾ ಟ್ರೈಸೈಕ್ಲಜೋಲ್ 75 WP 0.6 ಗ್ರಾಂನಷ್ಟು ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ಎಡಿಫಿನ್ ಫಾಸ್ 50 EC 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ, ಅಥವಾ ಕಿಟಾಜಿನ್ 48 EC 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬಿತ್ತನೆಯಾದ 10ರಿಂದ 12 ದಿನಗಳ ಅಂತರದಲ್ಲಿ 50 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 20ರಿಂದ 25 ದಿನಗಳ ನಂತರ ರೋಗ %5 ಜಾಸ್ತಿ ಇದ್ದಲ್ಲಿ 200 ಲೀಟರ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತೆ ಹೂ ಬಿಡುವುದಕ್ಕೆ ಮುಂಚಿತವಾಗಿ ಹಾಗೂ ಅಗತ್ಯವಿದ್ದರೆ 10ರಿಂದ 12 ದಿನಗಳ ನಂತರ ಮತ್ತೆ 200 ಲೀಟರ್ ದ್ರಾವಣವನ್ನು ಉಪಯೋಗಿಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಏನು ಹೇಳೋದಕ್ಕೆ ಇಚ್ಛೆಪಡ್ತೀರಾ? ಒಟ್ಟಾರೆ ಭತ್ತದಲ್ಲಿ ಸುಸ್ಥಿರವಾದಂಥ ಉತ್ತಮವಾದಂಥ ಇಳುವರಿಯನ್ನು ಪಡೆಯಬೇಕಾದರೆ ಉತ್ತಮ ಮತ್ತು ಸೂಕ್ತವಾದಂಥ ತಳಿಯ ಆಯ್ಕೆ, ಕಾಲಕ್ಕೆ ಸರಿಯಾಗಿ ಸಸಿ ತಯಾರಿಕೆ ಮತ್ತು ನಾಟಿಯನ್ನು ಮಾಡೋದು, ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಶಿಫಾರಸು ಮಾಡಿದಂಥ ರಸಗೊಬ್ಬರಗಳ ಬಳಕೆ, ಕೀಟ ಕಳೆ ಮತ್ತು ರೋಗಗಳ ನಿಯಂತ್ರಣ ಮಾಡಿ ಯಾಂತ್ರೀಕೃತ ಬೇಸಾಯವನ್ನು ಮಾಡಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ರೈತ ಬಾಂಧವರೇ, ತಮಗೆ ಈ ಮುಂಗಾರಿಗೆ ಸಂಬಂಧಪಟ್ಟ ಹಾಗೆ ಭತ್ತದ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BK ರಾಮಚಂದ್ರಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449936449. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449936449. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರಪ್ಪ ಅವರೇ, ತಾವಿದುವರೆಗೂ ಈ ಮುಂಗಾರು ಹಂಗಾಮಿಗೆ ಭತ್ತದ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತದ ತಳಿಗಳು ಮತ್ತು ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾ BK ರಾಮಚಂದ್ರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಇದುವರೆಗೂ ಕೇಳಿದಿರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಗಿದೆ.